ಕೀಟ ನಿರ್ವಹಣೆಯಲ್ಲಿ ಇತ್ತೀಚೆಗೆ ಬಿಡುಗಡೆಗೊಂಡಿರುವ ಹೊಸ ತಾಂತ್ರಿಕತೆಗಳ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶಿಸಲಿದ್ದಾರೆ ಡಾಕ್ಟರ್ ವಿಜಿ ಬೌಲತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಕೀಟ ನಿರ್ವಹಣೆಯಲ್ಲಿ ಹೊಸ ತಾಂತ್ರಿಕತೆಗಳು ಏನಿದ್ದಾವೆ, ಹೊಸ ಒಂದು ಆವಿಷ್ಕಾರಗಳಿರ್ಬೋದು, ಹೊಸ ಸಂಶೋಧನೆಗಳು ಯಾವ ನಿಟ್ಟಿನತ್ತ ನಡೆದವೆ ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂತ. ನಮಸ್ಕಾರ ಡಾಕ್ಟರ್ ಶ್ರೀನಿವಾಸ್ ಅವರೇ. ನಮಸ್ಕಾರ ಸರ್. ಹೇಳಿ ಸರ್, ಏನು ಒಂದು ಸಂಶೋಧನೆಗಳು, ಯಾಕಂದರೆ ಸತತವಾಗಿ ಕೀಟನಾಶಕಗಳನ್ನು ಅತಿಯಾದ ಬಳಕೆಯಿಂದ ಸಾಕಷ್ಟು ದುಷ್ಪರಿಣಾಮಗಳು ಮಾನವರ ಮೇಲೆ ಮತ್ತು ಪರಿಸರದ ಮೇಲೆ ಆಗ್ತಾಯಿದೆ ಅಂತಕ್ಕಂಥ ವಿಚಾರಗಳು ವ್ಯಕ್ತ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಹೊಸ ಸಂಶೋಧನೆಗಳು, ಕೀಟನಾಶಕವನ್ನು ಬಳಸಲಾರದೆ ಕೀಟನಾಶಕವನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಬಳಸಿ ಕೀಟ ನಿರ್ವಹಣೆಯನ್ನು ಮಾಡ್ತಕ್ಕಂಥ ತಂತ್ರಜ್ಞಾನಗಳು ಏನೇನು ಬರ್ತಾ ಇದ್ದಾವೆ ಸ್ವಲ್ಪ ಹೇಳಿ. ಈಗ ಹೊಸ ತಂತ್ರಜ್ಞಾನ ಕೀಟ ಹತೋಟಿಯಲ್ಲಿ ಅಂತಂದರೆ, ಈಗ ಆದಷ್ಟು ನಾವು ಇಲ್ಲಿವರೆಗೂ ಏನಾಗಿದೆ, ಕೀಟನಾಶಕಗಳ ಮೇಲೆ ಅತಿ ಡಿಪೆಂಡ್ ಆಗಿದೆ. ಅದನ್ನಂತೂ ಹೋಗಲಾಡಿಸೋದು ತುಂಬ ಕಷ್ಟ ಸರ್, ಈಗಿನ ಸದ್ಯದ ಪ್ರಮಾಣದಲ್ಲಿ. ಯಾಕಂದರೆ ನಾವು ಕಡಿಮೆ, ತೀರಾ ಕಡಿಮೆ ಮಾಡ್ತಂದ್ರೆ ಪ್ರೊಡಕ್ಷನ್ ಅಫೆಕ್ಟ್ ಆಗ್ತದೆ ನಮಗೆ, ಫುಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಹೀಗಾಗಿ ಅದನ್ನು ಯೂಸು ಮಾಡಿರಬೇಕು, ಬಟ್ ಕಡಿಮೆ ಪ್ರಮಾಣದಲ್ಲಿ ಮಾಡಬೇಕು. ಅದು ಹೇಗೆ ಅಂತಂದರೆ, ಈ ಗ್ರೀನ್ ಕೆಮಿಸ್ಟ್ರೀಸ್ ಅಂತ ಕರಿತೀವಿ, ಅಂದರೆ ಪರಿಸರ ಸ್ನೇಹಿ ರಾಸಾಯನಿಕ ಕೀಟನಾಶಕಗಳಂತಂದರೆ ತಪ್ಪಾಗಲಾರ್ದು. ಇವುಗಳನ್ನು ಏನಪ್ಪ ಅಂತಂದರೆ, ಯಾವ ಬೆಳೆಯಲ್ಲಿ ಮುಖ್ಯವಾದ ಕೀಟಕ್ಕೆ ಅಗ್ದಿ ಸೂಕ್ತ ಆಗಿರ್ತಕ್ಕಂಥ ಕೀಟನಾಶಕವನ್ನು, ಹಾಗೂ ನಮ್ಮ ಪರಿಸರ ಸ್ನೇಹಿಗಳೇನಿರ್ತವೆ, ರೈತನ ಮಿತ್ರ ಅಂತೇನು ಕರಿತೀವಿ ಕೀಟಗಳನ್ನು, ಅವಕ್ಕೆ ಧಕ್ಕೆ ಆಗಲಾರ್ತಕ್ಕಂಥ ಕೆಲವೊಂದು ಕಾಂಪೌಂಡ್ಸನ್ನು ಈಗ ಬರ್ತಾ ಇದೆ. ಈಗ ಇತ್ತೀಚೆಗೆ ಒಂದು 5-6 ವರ್ಷದಿಂದ ಈಗ ಕೊರಾಜನ್, ಕ್ಲೋರಾಂಟ್ರಿಲಿನ್ ಪ್ರೋಲ್ ಇರ್ಬೋದು, ಎಮಮೆಕ್ಟಿನ್ ಬೆಂಜೋಯೇಟ್ ಇರ್ಬೋದು, ಅಥವಾ ಸ್ಪೈನಸೈಡ್ ಅಂತ ಕೆಲವೊಂದು ಕೀಟನಾಶಕಗಳು ಒಂದು ಕಳೆದ 8-10 ವರ್ಷದಿಂದ ಏನು ಬರ್ತಾ ಇದೆಲ್ಲ, ಅವುಗಳೆಲ್ಲ ನೀಲಿ ಮತ್ತು ಹಸಿರು ಚಿಹ್ನೆ ಇರತಕ್ಕಂಥ ಕೆಮಿಕಲ್ಸ್, ಅವನ್ನ ಗ್ರೀನ್ ಕೆಮಿಸ್ಟ್ರೀಸ್ ಅಂತಂದರೆ ಪರಿಸರಕ್ಕೆ ಧಕ್ಕೆ ಆಗಲಾರ್ತಕ್ಕಂಥದ್ದು. ಇದು ಯಾಕೆ ಅಂತಂದರೆ, ಯೂಸ್ ಮಾಡ್ದಂಗೆ ಇರಬೇಕು ಬಟ್ ಕಡಿಮೆ ಪ್ರಮಾಣ ಇರಬೇಕು, ಧಕ್ಕೆ ಆಗಿರ್ಬೋದು. ಯಾಕಂದರೆ ಸಂಪೂರ್ಣವಾಗಿ ಕೀಟನಾಶಕ ಅಂತೂ ಬಳಸೋದು ಬಹಳ ಕಷ್ಟ, ಅದರಲ್ಲೂ ನಮ್ಮ ಬಿಡೋದು ಬಹಳ ಕಷ್ಟ ಈ ಪರಿಸ್ಥಿತಿಯಲ್ಲಿ. ಇನ್ನು ನಾವು ಮುಂಚೆಯಿಂದನೂ ಸಹಿತ ಸಸ್ಯಜನ್ಯ ಕೀಟನಾಶಕಗಳನ್ನು ಯೂಸ್ ಮಾಡ್ತಾ ಇದ್ವಿ, ಅದರಲ್ಲೂ ಬೇವಿಗೆ ಬೇವಂತೂ ಹೇರಳವಾಗಿ ಯೂಸ್ ಮಾಡ್ತಾ ಇದ್ದೀವಿ, ಅದು ಒಗ್ಗರಣದಲ್ಲಿರ್ಬೋದು, ನಮ್ಮ ಬೆಳೆಗಳ ಮೇಲೇನೂ ಇರ್ಬೋದು. ಸರಿ, ಆದ್ರೂ ಸಹಿತ ಅಷ್ಟು ಪರಿಣಾಮ ಇಲ್ಲ. ಬೇವೇ ನಮಗೆ ಕಲ್ಪವೃಕ್ಷ ಅಂತ ಹೇಳ್ತೀವಿ, ಎಲ್ಲ ಪಾರ್ಟ್ಸ್ ಯೂಸ್ ಮಾಡ್ತೀವಿ, ಅದಕ್ಕೆ ಈಗ ಒಂದು ಕಂಟಕ ಬಂದ್ಬಿಟ್ಟಿದೆ. ಬೇವಿಗೂ ಸಹಿತ ಒಣಗ್ತಾ ಇದೆ ಗಿಡ, ಕಂಟಕ ಬಂದಿದೆ. ಸೊ ಈಗ ಬೇವಿನೇ ತಿಂದು ಬದುಕ್ತಕ್ಕಂಥ ಕೀಟಗಳು ಬಂದಿರೋದ್ರಿಂದ ಅದು ತನ್ನ ಪವರನ್ನು ಕಳ್ಕೊಂಡಿದೆ ಅಂತಂದ್ರೆ ಹೇಳಿದ್ರೆ ತಪ್ಪಾಗಲಾರ್ದು. ಇನ್ನು ಬೇವಿನ ಮೂಲಕ ಅಥವಾ ಯಾವುದೇ ಸಸ್ಯಜನ್ಯ ಕೀಟನಾಶಕವನ್ನು ತಯಾರು ಮಾಡಬೇಕಾದ್ರೆ ನ್ಯಾನೋ ಟೆಕ್ನಾಲಜಿಯನ್ನು ಈಗ ಹೊಸ ತಂತ್ರಜ್ಞಾನ ಬಂದಿದೆ. ಅಂದರೆ ಬೇವಿನಲ್ಲಿರ್ತಕ್ಕಂಥ ಒಂದು ವಿಷದ ಔಷಧಿ ಏನು ಅಜಾರ್ಡಿರೆಕ್ಟನ್ ಅಂತ ಕರಿತೀವಿ, ಅದನ್ನು ನ್ಯಾನೋ ಫಾರ್ಮ್ನಲ್ಲಿ ಅದರ ಕಣಗಳನ್ನು ತೀರಾ ಸಣ್ಣ ಮಾಡಿದ್ರೆ ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಹೇಳ್ತೀವಿ ಸರ್, ಅದರದ್ದು ಕಡಿಮೆ ಆಗುತ್ತೆ. ಸರ್ಫೇಸ್ ಏರಿಯಾ ಜಾಸ್ತಿ ಆದಾಗ ಟಾಕ್ಸಿಸಿಟಿ ವಿಷದ ಪರಿಣಾಮಾಂಶ ಜಾಸ್ತಿ ಆಗುತ್ತೆ. ಸೊ ಹೀಗಾಗಿ ಆ ಗ್ರೀನ್ ಸಿಂಥಸಿಸ್ ಅಥವಾ ಸಸ್ಯಜನ್ಯ ಕೀಟನಾಶಕಗಳನ್ನು ನ್ಯಾನೋ ಫಾರ್ಮ್ನಲ್ಲಿ ಕನ್ವರ್ಟ್ ಮಾಡಿದ್ರೆ ಅವುಗಳನ್ನು ಸಹಿತ ನಾವು ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದನ್ನು ಹೆಚ್ಚಾನೆಚ್ಚು ಸ್ವಲ್ಪ ಮಟ್ಟಿಗೆ ಈ ನಮ್ಮ ಡೆವಲಪ್ಡ್ ಕಂಟ್ರೀಸ್ನಲ್ಲಿ ಉಗ್ರಾಣದಲ್ಲಿ ಯೂಸ್ ಮಾಡಲಿಕ್ಕೆ ತರ, ನಮ್ಮಲ್ಲಿ ಇನ್ನೂ ಬರಲಿಕ್ಕೆ ಪ್ರಯೋಗದಲ್ಲ ಹಂತದಲ್ಲಿದೆ, ಮುಂಬರೋ ದಿನಗಳಲ್ಲಿ ಬರಬಹುದು. ಅದು ಒಂದು ಸರ್. ನಂತರ ಇನ್ನು ನಾವು ಈಗೇನು ನಾವು ಲಿಂಗಾಕರ್ಷಕಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಲಿಂಗಾಕರ್ಷಕ ಬಲೆಗಳನ್ನು ಮಾಡ್ತಾ ಇದ್ದೀವಿ ನಾವು, ಟ್ರ್ಯಾಪ್ಸ್ ಅಂತ ಕರಿತೀವಿ. 2 ಹಾಕಿದ್ರೆ ಸಮೀಕ್ಷೆ ಮಾಡಲಿಕ್ಕೆ, 8-10 ಹಾಕಿದ್ರೆ ಹತೋಟಿ ಮಾಡಲಿಕ್ಕೆ, 8 ಈವನ್ 20 ಹಾಕಿದ್ರೂ 1 ಎಕರೆಗೆ ಹತೋಟಿ ಆಗಲ್ಲ. ಯಾಕಂತಂದರೆ ನಮಗೆ 8-20 1 ಎಕರೆ ಹಾಕಿದ್ರು ಸಹಿತ ಅಷ್ಟು ಕವರ್ ಮಾಡಲಿಕ್ಕೆ ಎಲ್ಲ ಕೀಟಗಳನ್ನು ಆಕರ್ಷಣೆ ಮಾಡೋಷ್ಟು ಆಗುವುದಿಲ್ಲ. ಒಂದು, ಇನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ನಾವು ಟ್ರ್ಯಾಪನ್ನು ಹಾಕಿದರೆ, ಮೋಹಕಬಲೆಗಳನ್ನು ಹಾಕಿದರೆ ಖರ್ಚು ಜಾಸ್ತಿ ಆಗುತ್ತೆ. ಯಾವಾಗಲೂ ರೈತ ಏನು ಕಂಪೇರ್ ಮಾಡ್ತಾನೆ, ನನಗೆ ಔಷಧಿ ಹೊಡೆದಷ್ಟು ಪರಿಣಾಮ ಬರಬೇಕು ಅನ್ನೋದನ್ನು ಕಂಪೇರ್ ಮಾಡ್ತಾನೆ. ಯಾವುದೇ ಹತೋಟಿ ಹೇಳಿದ್ರು ಔಷಧಿ ಹೊಡೆದಷ್ಟು ಪರಿಣಾಮ ಬೇರೆ ಹತೋಟಿ ಕೊಟ್ಟರೆ ಮಾಡಲಿಕ್ಕೆ ಒಪ್ತಾನೆ, ಬಟ್ ಬರಲ್ಲ. ಇಲ್ಲಿ ಲಿಂಗಾಕರ್ಷಕ ನಾವು 8-10 15 ಹಾಕಿದ್ರು 20 ಹಾಕಿದ್ರು ಬರಲ್ಲ. ಹೀಗಾಗಿ ಅದನ್ನ ನ್ಯಾನೋಫೆರಮೋನ್ ಅಂತ ಮಾಡ್ಲಿಕ್ಕೆ ತರ್ ಸರ್. ಈಗ ಅಂದ್ರೆ ಬೇಕಾಗಿರತಕ್ಕಂಥ ಲಿಂಗಾಕರ್ಷಕದ ರಾಸಾಯನಿಕ ವಸ್ತು ತುಂಬಾ ಕಡಿಮೆ, ಅದನ್ನ ನ್ಯಾನೋಫೆರಮ್ ಫಾರ್ಮುಲೇಷನ್ ಅಲ್ಲಿ ಮಾಡಿದ್ರೆ ನಾವು ಕೆಲವೊಂದು ಕೀಟಗಳು, ಈಗ ಉದಾಹರಣೆ ಹೇಳ್ಬೇಕಂತಂದ್ರೆ ಗೊಣ್ಣೆ ಹುಳು, ಗೊಬ್ಬರದ ಹುಳದ ಬಾಧೆ ಬಹಳ ಇರ್ತದೆ ಸರ್. ಅಡಿಕೆ ಇರ್ಬೋದು, ನಮ್ಮ ಶೇಂಗಾದಲ್ಲಿರ್ಬೋದು, ಬೇರೆ ಕಡಿತದ, ಅದನ್ನ ನ್ಯಾನೋಫೆರಮೋನ್ಸ್ ಅಲ್ಲೆಲ್ಲೆಲ್ಲೆಲ್ಲಿ ಇಟ್ಬಿಟ್ರೆ ನಾವು ಹೊಲದಾಗ, ಎಲ್ಲ ಬರ್ತಾವೆ. ಈ ದುಂಬಿಗಳೆಲ್ಲ ಬಂದು ಬಂದು ಅಟ್ಯಾಕ್ ಆಗ್ತಾವೆ, ಅವನ್ನ ಬಂದಿರತಕ್ಕಂಥ ಸಾಮೂಹಿಕವಾಗಿ ಕಲೆಕ್ಟ್ ಮಾಡಿರ್ತಕ್ಕಂಥದ್ದನ್ನು ಅವನ್ನ ನಾವು ಸಾಯಿಸ್ಬೋದು. ಅದೇ ರೀತಿಯಾಗಿ ಕೆಂಪು ಮೂತಿ ಹುಳ ಅಂತ ರೆಡ್ ಪಾಂಬಿವಿಲ್ ಅಂತೇಳಿ ಕೋಕೋನಟ್ಟಲ್ಲಿ ತುಂಬ ಮಾಡ್ತಿದ್ದಾರೆ ಸರ್. ಇವೆರಡೂ ಸಕ್ಸಸ್ ಆಗಿದೆ. ನ್ಯಾನೋ ಫೆರಮೋನ್ಸನ್ನು ಯೂಸ್ ಮಾಡಿ ರೈತರು ತಿಳ್ಕೊಂಡು ಮಾಡ್ತಾ ಇದ್ದಾರೆ. ಇದು ಒಂದು ಸರ್. ಇನ್ನು ಈಗ ಅದೇ ಲಿಂಗಾಕರ್ಷಕ ಅಂತ ಹೇಳಿದೆ, ಏನು ಫೆರಮೋನ್ಸ್ ಅಂತ ಹೇಳಿದ್ನಲ್ಲ, ಇದನ್ನು ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಮತ್ತು ATGC ಕಂಪ್ನಿಯಿಂದ ಒಂದು ಮೀಟಿಂಗ್ ರಿಸೆಪ್ಷನ್, ಕೀಟ ಕುಟುಂಬ ನಿಯಂತ್ರಣ ಅಂತ ಒಂದು ಒಳ್ಳೆ ದೊಡ್ಡ ಪ್ರಮಾಣದಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಸಕ್ಸಸ್ ಮಾಡಿದ್ವಿ. ಅದೇನಪ್ಪ ಅಂದರೆ, ನಾವು ಮೋಹಕ ಬಲದಲ್ಲಿ ಒಂದು ಲ್ಯೂರ್ ಅಂತ ಇಡ್ತೀವಿ ಸರ್, ಆ ರಬ್ಬರ್ ಅಂತ ಕರೀತಾರೆ ರೈತರು. ಆ ರಬ್ಬರ್ನಲ್ಲಿ ಏನಿರ್ತದೆ, ಒಂದು ರಾಸಾಯನಿಕ ಅಂಶ ಇರುತ್ತೆ. ಆ ರಾಸಾಯನಿಕ ವಸ್ತುವನ್ನು ಹೆಣ್ಣು ಪತಂಗ ಬಿಡುತ್ತೆ. ಯಾಕಂದ್ರೆ ನಿಸರ್ಗದಲ್ಲಿ ಗಂಡು ಮತ್ತು ಹೆಣ್ಣು ಕೀಟಗಳು ಸಂಪರ್ಕ ಆಗ್ಬೇಕು, ಸಂಪರ್ಕ ಆಗಿ ಮೊಟ್ಟೆ ಇಡಲಿಕ್ಕೆ ಪ್ರಾರಂಭ ಆಗ್ಬೇಕು. ಅವೆರಡು ಸಂಯೋಗ ಆದ್ರೆ ಮಾತ್ರ ಹೆಣ್ಣು ಮೊಟ್ಟೆ ಇಡುತ್ತೆ, ತತ್ತಿ ಇಡುತ್ತದೆ, ಮುಂದಿನ ಸಂತತಿ ಕಂಟಿನ್ಯೂ ಆಗ್ತದೆ. ಅವು ಕಮ್ಯುನಿಕೇಶನ್ ಆಗಬೇಕು, ಎರಡನ್ನು ಸೇರ್ಬೇಕು ಅಂತಂದ್ರೆ ದೂರದಿಂದ ಕಣ್ಣು ಕಾಣಲ್ಲ, ವಾಸನೆ ಮೂಲಕನೇ ಗ್ರಹಿಸ್ಕೊಳ್ಬೇಕು. ಹೆಣ್ಣು ವಾಸನೆ ಬಿಡೋದ್ರಿಂದ ಗಂಡು ಗ್ರಹಿಸ್ಕೊಳ್ಳುತ್ತೆ, ಅಟ್ರಾಕ್ಟ್ ಆಗ್ತದೆ. ಆ ಹೆಣ್ಣು ಬಿಡ್ತಕ್ಕಂತ ರಾಸಾಯನಿಕ ವಸ್ತು ನಾವೇನು ಫಿರಮೋನ್ ಟ್ರಾಪ್ಸ್ ನಲ್ಲಿ ಲ್ಯೂರಲ್ಲಿ ಇಡ್ತಿದ್ವಲ್ಲ, ಅದನ್ನೇ ಕೃತಕವಾಗಿ ಅಂಟು ರೂಪದಲ್ಲಿ ತಂದಿದ್ವಿ. ಆ ಅಂಟನ್ನ ಉದಾಹರಣೆಗೆ ನಾವು ಪಿಂಕ್ ಬೋಲರ್ಮ್ ಗುಲಾಬಿ ಕಾಯಿ ಕೊರಕ ಹತ್ತಿ ಮೇಲೆ ಆ ಅಂಟು ಪದಾರ್ಥವನ್ನ ಒಂದು ಟ್ಯೂಬ್ ಅಂತ ಹೇಳ್ತೀವಿ. ಒಂದು ಟ್ಯೂಬ್ ಅಂದ್ರೆ 125 ಗ್ರಾಂ ಇರುತ್ತೆ ಸರ್. ಅದನ್ನ 400 ಗಿಡಕ್ಕೆ 1 ಎಕರೆಗೆ ಹಚ್ಚಿದ್ರೆ ಬೆಳೆ 35-40 ದಿವಸ ಇದ್ದಾಗ ಗಂಡು ಪತಂಗಗಳು ಸರ್ವೇ ಸಾಮಾನ್ಯ ಹಚ್ಚಿರ್ತಕ್ಕಂಥ ಅಂಟು ಪದಾರ್ಥಕ್ಕೆ ಹೆಣ್ಣು ಅಂತ ತಿಳ್ಕೊಂಡು ಬರ್ತವೆ. ಅಲ್ಲಿ ಹೆಣ್ಣಿರಂಗಿಲ್ಲ, ಹೆಣ್ಣು ಗಂಡು ಸೇರಕ್ಕೆ ಆಸ್ಪದ ಆಗಲ್ಲ, ಯಾಕಂದ್ರೆ 400-400 ಜಾಗದಲ್ಲಿ ಹಚ್ಚಿರ್ತೀವಿ ನಾವು ಗಿಡಗಳಿಗೆ, ವಾಸನೆ ಅಲ್ಲೆಲ್ಲ ಪಸರ್ಕೊಂಡಿರ್ತದೆ. ಇವೆರಡು ಗಂಡು ಮತ್ತು ಹೆಣ್ಣು ಸಂಯೋಗ ಆಗ್ಲಾರ್ದಂಗೆ ಸಂತಾನೋತ್ಪತ್ತಿ ಕಡಿಮೆ ಆಗಿಬಿಡುತ್ತೆ, ಕೀಟಗಳ ಸಂಖ್ಯೆನೂ ಮುಂದಿನ ಒಂದಿದ್ರಲ್ಲಿ ಕಡಿಮೆ ಆಗೋದು, ಬಹಳ ಚಾನ್ಸಸ್ ಕಡಿಮೆ. ಇನ್ನೊಬ್ರು ಕೆಲವರು ರೈತರು ಕ್ವಶನ್ ಕೇಳಿದ್ರು ಸರ್, ಹಚ್ಚಿದ್ರಲ್ಲಿ ಕೀಟ ಎರಡು ಕೂಡಲ್ಲ, ಬಟ್ ಹಚ್ಚಲಾರ ಕಡೆ ಹೋಗ್ತವೇನ್ರಿ ಗಂಡು ಹೆಣ್ಣು ಅಂತ. ಹೌದು, ಹೋಗೋ ಚಾನ್ಸಸ್ ಇದೆ. ಸರಿ, ಹಚ್ಚಿ ಯಾರು ಹಚ್ಚಿಲ್ವಾ ಅವ್ರಿಗೂ ಹಚ್ಚಲಕ್ಕೆ ಹೇಳ್ಬೇಕು ನಾವು, ಅಂದ್ರೆ ಸಾಮೂಹಿಕವಾಗಿ ಎಲ್ಲರೂ ಹಚ್ಚಬೇಕು. ಸಾಮೂಹಿಕವಾಗಿ ಮಾಡಿದ್ರೆ ತುಂಬಾ ಕಂಟ್ರೋಲಿಗೆ ಬರುತ್ತೆ, ಬಹಳ ಸಕ್ಸಸ್ ಆಗುತ್ತೆ. ಯಾಕೆ ಹೇಳಿದ ಈ ಮಾತಂದ್ರೆ, ಈಗ ಒಬ್ಬ ರೈತ ಔಷಧಿ ಹೊಡಿತಾನೆ ಅಂತ ಇಟ್ಕೊಳ್ಳೋಣಂತೆ, ಯಾರಾದ್ರೂ ಒಬ್ಬರು ಔಷಧಿ ಹೊಡೆಯೋದು ಕೇಳಿ ಹೊಡಿತಾರ? ಇಲ್ಲ, ಅವ್ರವ್ರ ಇಂಡಿಪೆಂಡೆಂಟ್ ಆಗಿ ತಂದ್ಕೊಂಡು ಮಾಡ್ತಾರೆ. ಇಲ್ಲ, ನಾನು ಹೊಡೆಯೋದು ಬಿಟ್ಟಿನಿ ಅಂತಂದ್ರೆ ಅವನೇನು ಹೊಡೆಯೋದು ಬಿಡ್ತಾನೆ ಇನ್ನೊಬ್ನು? ಇಲ್ಲ. ಇದು ಅದೇ ಥರನೇ, ಈಗ ನಾವೇನು ಹೇಳಿದ್ವಲ್ಲ ಲಿಂಗಾಕರ್ಷಕ ಅಂಟು ಪದಾರ್ಥವನ್ನು, ಇದು ನೀವು ಹಚ್ಚಿರಿ ಬೇರೆಯವ್ರಿಗೂ ಹಚ್ಚಕ್ಕೆ ಹೇಳಿ. ಯಾಕಂದರೆ ನನ್ನ ಹೊಲದಾಗಿನ ಕೀಟ ಇನ್ನೊಬ್ಬನ ಹೊಲಕ್ಕೆ ಹೋಗ್ಬೋದು, ಅವನ ಹೊಲದಾಗ ಬರಬಾರ್ದು ಅಂತಂದ್ರೆ ನೀನು ಹಚ್ಚಪ್ಪ. ಅಂದರೆ ಅರ್ಥ, ಸಾಮೂಹಿಕವಾಗಿ ಮಾಡಬೇಕಿದೆ, ಸಮುದಾಯಕ ದತ್ತವಾಗಿ ಮಾಡಿದರೆ ತುಂಬ ಸಕ್ಸಸ್ ಆಗುತ್ತೆ. ಇದನ್ನು ನಾವು ಕೃಷಿ ವಿಶ್ವವಿದ್ಯಾಲಯ ಕಡೆಯಿಂದ, ಕೀಟಶಾಸ್ತ್ರ ವಿಭಾಗದ ಕಡೆಯಿಂದ ನಾವು ಮಾಡಿ ತೋರಿಸಿದ್ವಿ ಸರ್. ರಾಯಚೂರು ಜಿಲ್ಲೆಯಲ್ಲೇ ಭಾರತ ದೇಶದಲ್ಲೇ ಪ್ರಪ್ರಥಮವಾಗಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ವಿ ನಾವು. ಇದನ್ನ ರೈತನಿಗೆ ಸರ್ಕಾರದ ವತಿಯಿಂದ ಯಾವ ರೂಪದಲ್ಲಿ ನಾವು ಮಾಡ್ಬೇಕನ್ನೋದನ್ನ ಈಗ ಯೋಜನೆ ಆಗ್ತಾ ಇದ್ದೀವಿ. ಸೆಂಟ್ರಲ್ ಗವರ್ಮೆಂಟ್ ಒಂದೇನೋ ಸ್ವಲ್ಪ ನಮಗೆ ಪರ್ಮಿಷನ್ ಕೊಟ್ಟಿದೆ. ಸೊ ಅದನ್ನ ಒಂದು ಪ್ರಾಜೆಕ್ಟ್ ರೂಪದಲ್ಲಿ ಸರ್ಕಾರದ ವತಿಯಿಂದ ಯಾವ ರೀತಿಯಾಗಿ ನಾವು ಸಾಮೂಹಿಕವಾಗಿ, ಯಾಕಂದ್ರೆ ಒಬ್ಬ ರೈತ ಹಚ್ಚಬಹುದು ಇವತ್ತು, ನಾಳೆ ಇನ್ನೊಬ್ರು ಹಚ್ಚಬಹುದು, ಒಬ್ರು ಹಚ್ಚಲೇ ಇರಬಹುದು, ಹಿಂಗ ಏರುಪೇರಾದಾಗ ಕೀಟದ ಬಾಧೆ ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಸರ್. ಸೊ ಹಾಗಾಗಿ ನಾವೇ ಯಾಕೆ ಸರ್ಕಾರದ ವತಿಯಿಂದ ಈಗ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಎಲ್ಲಾ ಇಲಾಖೆಗಳು ಕೂಡ್ಕೊಂಡು ಸಾಮೂಹಿಕವಾಗಿ ಯಾಕೆ ಮಾಡಬಾರ್ದು ಅನ್ನೋ ಒಂದು ಚಿಂತನೆ ನಡೆದಿದೆ. ಮುಂಬರುವ ದಿನಗಳಲ್ಲಿ ಇದನ್ನು ಬರುತ್ತೆ. ಯಾಕಂದ್ರೆ ಈಗ ಇನ್ನೊಂದು ಆವಿಷ್ಕಾರ, ನಾವು ಕೀಟ ಹತೋಟಿಲ್ಲ ಅಂತಂದ್ರೆ ಇತ್ತೀಚೆಗೆ ಲೇಬರ್ದು ತುಂಬಾ ಕಷ್ಟ ಇದೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ. ಹೌದು, ಅದರಲ್ಲೂ ಸ್ಪ್ರೇಗ್ ಅಂತಂದ್ರೆ ಮೊದಲು ಬರೋದಿಲ್ಲ, ಆಮೇಲೆ ಸ್ಪ್ರೇಗೆ ಒತ್ತಾಯ ಪೂರ್ವಕ ಬಂದ್ರೆ ರೇಟ್ ಜಾಸ್ತಿ ಕೇಳ್ತಾರೆ, 3-4 ತಾಸದಾಗೆ ಹೋಗ್ಬಿಡ್ತಾರೆ, ಕೆಲಸ ತಗೊಳ್ಳೋದು ದೊಡ್ಡ ತ್ರಾಸು. ಹಿಂಗಾಗಿ ಡ್ರೋನ್ಸ್ ಯೂಸ್ ಮಾಡ್ತಾ ಇದ್ವಿ ಸರ್. ನಾವು ನಮ್ಮ ರೈತರು ಡ್ರೋನ್ ಅಂದ್ರೆ ಮದುವೆಗೆ ಅಷ್ಟೇ, ಕ್ಯಾಮ್ರಾ ಅದು ಇದು ಅಂತ ತಿಳ್ಕೊಂಡಿದ್ರು. ಈಗ ಡ್ರೋನ್ ಅನ್ನ ನಾವು ಸಿಂಪರಣೆಗೆ ಯೂಸ್ ಮಾಡ್ತಾ ಇದ್ವಿ ಸರ್. ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಪ್ರಯೋಗ ನಡೆದಿದೆ. ಅಂದ್ರೆ ಡ್ರೋನ್ ಉಪಯೋಗ ಮಾಡೋದಾದ್ರೆ ದೊಡ್ಡ ಕ್ಷೇತ್ರ ಇರ್ಬೇಕಂತಿರ್ತಾವೆ? ಇಲ್ಲ ಸರ್, 5 ಎಕರೆ ಇದ್ದಂತ ರೈತರಿಗೆ ಮಾಡಬಹುದು ಅಂತ ಏನಿಲ್ಲ ಸರ್. 5 ಎಕರೆ 10 ಎಕರೆ ಇರ್ಬೇಕಂತಿಲ್ಲ. ಈಗ ನಾನು ನಂದು 2 ಎಕರೆಯಲ್ಲೇ ಡ್ರೋನ್ ಯೂಸ್ ಮಾಡ್ತಾ ಇದ್ದೀನಿ ಸರ್. 2 ಎಕರೆಯಲ್ಲಿ ಮತ್ತೆ ಬೇರೆ ಬೇರೆ ಪ್ರಮಾಣದಲ್ಲಿ ಔಷಧಿ ಹೊಡಿತಾ ಇದ್ದೀನಿ. ಯಾಕಂದ್ರೆ ಡ್ರೋನ್ ಯೂಸ್ ಮಾಡಿದಾಗ ನೀರಿನ ಪ್ರಮಾಣ ಕಡಿಮೆ ಹೋಗುತ್ತೆ, ಸಮಯನೂ ಕಡಿಮೆ ಬೇಕಾಗುತ್ತೆ. ಇನ್ನು ನೀರಿನ ಪ್ರಮಾಣ ಕಡಿಮೆ ಹೋಗುತ್ತೆ ಅಂದ ತಕ್ಷಣ ಕೀಟನಾಶಕ ಅಷ್ಟೇ ಹಾಕಿ ಯೂಸ್ ಮಾಡಬೇಕು, ಕೀಟನಾಶಕದ ಪ್ರಮಾಣನೂ ಸಹಿತ ಕಡಿಮೆ ಮಾಡಬಹುದು ಅನ್ನೋ ಒಂದು ಚಿಂತನೆಯಿಂದ ಇಟ್ಕೊಂಡು ಬೇರೆ ಬೇರೆ ಟ್ರಯಲ್ ಮಾಡ್ತಾ ಇದ್ದೀನಿ ಸರ್ ನಾನು. ಸೊ ನಮಗೆ ಸಂಶೋಧನೆ ಮಾಡಲಾಗಿ ಒಂದು ವರ್ಷದ ಪ್ರಕಾರ ಸ್ವಲ್ಪ ಕೀಟನಾಶಕದ ಪ್ರಮಾಣನೂ ಕಡಿಮೆ ಮಾಡಬಹುದು ಅಂತ ಒಂದು ಸೂಚನೆ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಬಹುತೇಕ ನಾ ಮುಂದಿನ ವರ್ಷ ಖಚಿತವಾಗಿ ನಾವು ರಿಪೋರ್ಟ್ ಸಬ್ಮಿಟ್ ಮಾಡಿದಾಗ ಯೂನಿವರ್ಸಿಟಿ ಮೂಲಕ ಅಪ್ಪಣೆ ತಗೊಂಡು ನಾವು ಹೇಳಬಲ್ವಿ ಸರ್. ಇಷ್ಟೇ ನಾನು ಹೇಳೋದು. ಡ್ರೋನ್ಸ್ ಸಹಿತ ಈಗ ತುಂಬಾ ಪ್ರಚಲಿತವಾಗಿ ಬರ್ತಾ ಇದೆ. ಸೊ ಅದು ಒಂದು ಒಳ್ಳೆ ಆವಿಷ್ಕಾರ. ಅದನ್ನ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ ಇನ್ನು ಸಾಕಷ್ಟು. ಡ್ರೋನ್ ಬರೇ ಕೀಟನಾಶಕಕ್ಕೆ ಅಲ್ಲ, ಈಗ ನಾನು ಈ ಆಗ್ತಾನೆ ಹೇಳಿದೆ, ಲಿಂಗಾಕರ್ಷಕವನ್ನ ನಾವು ಫಿರಮೋನ್ ಟ್ರಾಪ್ಸ್ ಅನ್ನು ಇಡೋದ್ ಬದಲಿಗೆ ಅಂಟ್ ಹಚ್ಚೋ ಬದಲಿಗೆ ನೆಕ್ಸ್ಟ್ ಅದನ್ನೇ ಸ್ಪ್ರೇ ಮಾಡಿದ್ರೆ, ಸಾಮೂಹಿಕವಾಗಿ ಇಡೀ ಹಳ್ಳಿನೇ ಸೆಲೆಕ್ಟ್ ಮಾಡ್ಕೊಂಡು ಸ್ಪ್ರೇ ಮಾಡಿಬಿಟ್ರೆ ಗಂಡು ಹೆಣ್ಣು ಮೀಟಿಂಗೇ ಆಗಲ್ಲ ಸರ್, ಸಂಪರ್ಕನೇ ಆಗಲ್ಲ. ಆ ರೀತಿಯಾಗಿ ಇದನ್ನ ಪಿಂಕ್ ಬೋಲ್ವರ್ಮ್ ಅನ್ನ ಅಮೆರಿಕದಲ್ಲಿ ಸರ್ವನಾಶ ಮಾಡಿದ್ದಾರೆ ಸರ್. ಹೇಗೆ, ಅಲ್ಲಿ ಯಾವ ರೀತಿ ಸರ್ವನಾಶ ಮಾಡಿದ್ರು ಸರ್? ಅಲ್ಲಿ ಪಿಂಕ್ ಬೋಲ್ವರ್ಮ್ ಸಹಿತ ಬಿಟಿ ಕಾಟನಿ ತುಂಬಾ ರೆಸಿಸ್ಟೆನ್ಸ್ ಪಡ್ಕೊಂಡು ಬಹಳ ಕಾಟ ಇತ್ತು. ನಮಗೇನು ಈಗ ಕಾಡ್ತಾ ಇದೆ ಅವ್ರಿಗೂ ಇತ್ತು. ಅವ್ರು ಎರಡು ಟೆಕ್ನಿಕ್ ಮಾಡಿದ್ರು ಸರ್. ಒಂದು SIT ಅಂತ ಕರೀತಾರೆ, ಅಂದರೆ ಸ್ಟರೈಲ್ ಇನ್ಸೆಕ್ಟ್ ಟೆಕ್ನಿಕ್ ಅಂತ. ಏನು, ಗಂಡು ಪತಂಗಗಳನ್ನು ಪ್ರಯೋಗಶಾಲೆಯಲ್ಲಿ ಇದು ಮಾಡ್ತಾರೆ ಸರ್, ಉತ್ಪಾದನೆ ಮಾಡ್ತಾರೆ. ಗಂಡು ಹೆಣ್ಣು ಮಾಡ್ತಾರೆ. ಗಂಡನ್ನೇ ಯಾಕೆ ಸೆಲೆಕ್ಟ್ ಮಾಡ್ತಾರೆ ಅಂದರೆ, ಗಂಡು ಅನೇಕ ಹೆಣ್ಣುಗಳ ಕಡೆ ಮೇಟಿಂಗ್ ಮಾಡ್ತದೆ. ಅದು ಅಂದರೆ ಒಂದು ಗಂಡು ಪತಂಗ ನಾಲ್ಕೈದು ಸಾರಿ ಹೆಣ್ಣು ಪತಂಗ ಜೊತೆಗೆ ಸಂಯೋಗ ಆಗ್ತದೆ, ಅದೇ ಹೆಣ್ಣು ಹಂಗಿಲ್ಲ. ಹಂಗಾಗಿ ಗಂಡನ್ನ ಅದೇನು ಲ್ಯಾಬೊರೇಟರಿಯಲ್ಲಿ ಪ್ರಯೋಗಶಾಲೆಯಲ್ಲಿ ಉತ್ಪಾದನೆ ಮಾಡಿದ ತಕ್ಷಣ ಅದಕ್ಕೊಂದು ಗಾಮಾ ರೇಸ್ ಅಂತೇಳಿ ಎಕ್ಸ್ಪೋಸ್ ಮಾಡ್ತಾರೆ ಸರ್. ಆ ಗಾಮಾ ರೇಸ್ಗೆ ಎಕ್ಸ್ಪೋಸ್ ಮಾಡಿದಾಗ ಅದು ನಪುಷ ಆಗ್ತದೆ ಸರ್. ಅಂದ್ರೆ ರೇಡಿಯೇಷನ್ ಟೆಕ್ನಾಲಜಿ, ರೇಡಿಯೇಷನ್ ಟೆಕ್ನಾಲಜಿ ನಪುಷ ಆಗುತ್ತೆ. ಅದು ಅದನ್ನ ನಪುಷ ಮಾಡಿಬಿಟ್ಟು ಆ ಗಂಡು ಪತಂಗಗಳನ್ನ ಮತ್ತೆ ಹೊರಗಡೆ ಬಿಡ್ತಾರೆ, ಹೊಲಕ್ಕೆ ಬಿಟ್ಬಿಡ್ತಾರೆ. ಬಿಟ್ಬಿಡೋದು ಬಿಟ್ಟ ತಕ್ಷಣ ಏನಾಗುತ್ತೆ, ಅದು ಹೆಣ್ಣಿನ ಜೊತೆಗೆ ಹೋಗಿ ಸಂಯೋಗ ಆಗಿದಾಗ ಅದು ಹೆಣ್ಣು ತತ್ತಿ ಇಡೋದಿಲ್ಲ. ತತ್ತಿ ಇಟ್ಟರು ತತ್ತಿಯಿಂದ ಮರಿ ಬರಲ್ಲ, ಯಾಕಂದ್ರೆ ಅದು ಫಟ್ಟಲ್ ಇರಲ್ಲ. ಹಿಂಗಾಗಿ ಪ್ರತಿ ವರ್ಷ ಮಾಡಿ ಮಾಡಿ ಮಾಡಿ ಅಲ್ಲಿ ಯಾರು ಮಾಡಿದ್ರು, ಕಾರ್ಪೊರೇಟ್ ಸೆಕ್ಟರ್ ಮಾಡ್ತು, ರೈತರು ಮಾಡಲಿಲ್ಲ. ಅಲ್ಲಿ ಗವರ್ನಮೆಂಟೇ ಮಾಡ್ತು. ಯಾವ್ದು USDA ಅಂತ ಹೇಳ್ತೀವಿ, ಯುನೈಟೆಡ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಅಂತೇಳಿ ನಮ್ದಂಗ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಗಳಿದಾವೆ, ಅದೇ ತರನೇ ಅವ್ರು ಮಾಡಿ ಪ್ರತಿ ಸೀಸನ್ನಲ್ಲೂ ಸಹಿತ ಪ್ರತಿ ಒಂದು ವಾರಕ್ಕೆ ಅದು ಇಂಟರ್ವಲ್ ಇರ್ತದೆ ಸರ್. ಕೀಟದ ಮಟ್ಟ ನೋಡಿಕೊಂಡು ಬಿಟ್ಟರು ಬಿಟ್ಟರು ಬಿಟ್ಟರು ಇವತ್ತಿನ ದಿವಸ ಅದು ಸರ್ವನಾಶ ಮಾಡಾಕ್ಯಾರ ಸರ್. ಪಿಂಕ್ ಬೋಲರ್ಮ್ ಅನ್ನೋದು USA ಇಲ್ಲ. ಅಂದ್ರೆ ಅರ್ಥ ಏನು? ಎಸ್, ನಾವು ಸಾಮೂಹಿಕವಾಗಿ ಕಾರ್ಪೊರೇಟ್ ಖಾಸಗೀಕರಣದಲ್ಲಿ ಬಹುತೇಕ ನಾವು ಈ ತರ ಪ್ಲಾನ್ಸ್ ಅನ್ನ ಹಾಕೊಂಡ್ರೆ ಕೀಟ ಹತೋಟಿ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಅಂದ್ರೆ ಇದು ರೇಡಿಯೇಷನ್ ಟೆಕ್ನಾಲಜಿ ಉಪಯೋಗ ಮಾಡ್ಕೋಬಹುದು ನಾವು. ಈವನ್ ನಮ್ಮ ವಿಶ್ವವಿದ್ಯಾಲಯ ಸಹಿತ ರೇಡಿಯೇಷನ್ ಟೆಕ್ನಾಲಜಿ ನಾವು ಲ್ಯಾಬೊರೇಟರಿ ಮಟ್ಟದಲ್ಲಿ ಮಾಡಿದೀವಿ, ಬಟ್ ಅದು ದೊಡ್ಡ ಪ್ರಮಾಣ ಮಾಡ್ಬೇಕಂತಂದ್ರೆ ನಮಗೆ ಹಣ ಬೇಕಲ್ಲ. ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೆ ಲಕ್ಷಗಟ್ಟಲೆ ಅಲ್ಲ, ಕೋಟಿ ಗಟ್ಟಲೆ ಬೇಕಾಗುತ್ತೆ ಸರ್. ಅದು ನಮಗೆ ಸ್ವಲ್ಪ ಕಷ್ಟ ಸಾಧ್ಯ, ಯಾಕಂದ್ರೆ ಹಣ ಬೇಕು ಸಂಶೋಧನೆ ಮಾಡ್ಲಿಕ್ಕೆ. ನಾವು ಹೇಳೋದು ಟೆಕ್ನಾಲಜಿ ಇದೆ ಸರ್, ಅದನ್ನ ಕಾರ್ಯರೂಪಕ್ಕೆ ತಗೊಂಡು ರೈತನ ಮಟ್ಟದಲ್ಲಿ ಹಾಕ್ಬೇಕು ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಖರ್ಚು ಆಗ್ತದೆ. ಅದಕ್ಕೆ ಸರ್ಕಾರನೇ ವಿಚಾರ ಮಾಡಬೇಕಾಗ್ತದೆ. ಈಗ ಮೊದಲ ಎಲ್ಲ ಸಿಂಪರಣೆ ಮಾಡುವಾಗ ಪ್ರತಿ ಲೀಟರ್ ನೀರಿಗೆ 2 ml ಹಾಕಿ 3 ml ಹಾಕಿ ಸಿಂಪರಣೆ ಮಾಡಿ ಅಂತ ಹೇಳ್ತಾ ಇದ್ರು. ಹೌದು, ಇತ್ತೀಚೆಗೆ ನೋಡ್ರಿ ಈಗ ನಾವು ಯೂರಿಯಾ ಒಂದು ಲಿಕ್ವಿಡ್ ದ್ರಾವಣದಲ್ಲಿ ನ್ಯಾನೋ ಟೆಕ್ನಾಲಜಿ ಬಂದಿದೆ, ರಸಗೊಬ್ಬರಗಳಲ್ಲಿ ಸಹ ನ್ಯಾನೋ ಟೆಕ್ನಾಲಜಿ ಬಂತು. ಆ ರೀತಿ ಕೀಟನಾಶಕದಲ್ಲಿ ನ್ಯಾನೋ ಟೆಕ್ನಾಲಜಿ ಬಂದು ಯಾವ ರೀತಿ ಬದಲಾವಣೆ ಆಗಿದೆ ಅಂತೀರಿ? ಹೌದು ಸರ್, ನಿಜವಾಗ್ಲೂ ಈಗ ಕಳೆದ 10 ವರ್ಷ 15 ವರ್ಷದ ನೀವು ಇದನ್ನು ತಗೊಳ್ರಿ, ನಾವು ಅದೇ ರಾಯಚೂರು ಮತ್ತೆ ಕಲಬುರಗಿಯಲ್ಲಿ ಕ್ಲೋರೋಪೈರಿಫಾಸ್ ಅನ್ನ ಡ್ರಮ್ ಅಲ್ಲಿ ಹೋಯ್ತಾ ಇದ್ರು, ಮೊನೊಕಟಾಫಾಸ್ ಎಂಡೋಸಲ್ಫೈನ್ ಡ್ರಮ್ ಅಲ್ಲಿ 10 ಲೀಟರ್ ಕ್ಯಾನ್ ತಗೋತಾ ಇವನ್ ಬಂಡೆಗೆ ಹೋಗಿದ್ದು ನೋಡಿ ಸರ್ ನಾವು. ಈಗ ಎಂತ ಲೆಕ್ಕ ಬಂದದಂದ್ರೆ ಒಂದ್ ಸಣ್ಣ ಬಾಟಲ್ 1/2 ಲೀಟರ್ 1/2 ಲೀಟರ್ನ ಜೇಬಿಗೆ ಇಟ್ಕೊಂಡು ಹೋಗ್ತಾರೆ, 2 ಎಕರೆ 4 ಎಕರೆ 8 ಎಕರೆಗೆ ಆಗೋಷ್ಟು. ಈಗೆಲ್ಲ 1 ಲೀಟರ್ 8-10 ಎಕರೆಗೆ ಯೂಸ್ ಮಾಡೋಷ್ಟು ಕೆಮಿಕಲ್. ಅಂದ್ರೆ ಅರ್ಥ ಏನು, ಎಲ್ಲಿ ನಾವು ಕ್ಲೋರೋಪೈರಿಫಾಸ್ ಅಂತಕ್ಕಂಥ ಕೆಮಿಕಲ್ ಮೊನೊಕಟಾಫಾಸ್ 1 ml 2 ml ಹೇಳ್ತಿದ್ವಿ ನಾವು, ಈಗ 0.2-0.3 ಅಲ್ಲಿ ಹೇಳ್ತೀವಿ. ಅಂದ್ರೆ ಆಲ್ಮೋಸ್ಟ್ 10 ಪಟ್ಟು ಕಡಿಮೆ ಆಗಿದೆ ಸರ್ ಕೀಟನಾಶಕದ. ಅಂದ್ರೆ ಕೀಟನಾಶಕ ಉತ್ಪಾದನೆ ಏನ್ ಮಾಡ್ತಾ ಇದಾರಲ್ಲ ಅಷ್ಟು ಸೆಲೆಕ್ಟಿವ್ ಇದೆ, ಅಷ್ಟು ಕಾರ್ಯ ವೈಖರಿಯಲ್ಲಿ ಯುಕ್ತ ಕೀಟನಾಶಕ ಬರ್ತಾ ಇದೆ. ಅದಕ್ಕೆ ನಾನು ಮುಂಚೆನೆ ಹೇಳಿದೆ, ಪರಿಸರ ಸ್ನೇಹಿ ಪರಿಸರದಲ್ಲಿ ಅದರ ಅವಶೇಷಗಳು ಉಳಿಬಾರದು. ಪರಿಸರ ಸ್ನೇಹಿ ರಾಸಾಯನಿಕ ಕೀಟನಾಶಕಗಳನ್ನ ತರ್ತಾ ಇದ್ದಾರೆ. ಜೊತೆಗೆ ಆಯಾ ಬೆಳೆಗೆ ಯಾವ ಪ್ರಾಬ್ಲಮ್ ಇದೆ ಅಂತ ನೋಡಿಕೊಂಡು, ಒಂದೇ ಇದಲ್ಲ ಸರ್, ಒಂದು ಕೆಮಿಕಲ್ ಹೊಡೆದ್ರೆ ಎಲ್ಲಾ ಕೀಟನ ಸಾಯ್ತಿರ್ಬೇಕು ಅನ್ನೋ ಆ ಒಂದು ಇದನ್ನು ಬರ್ತಾ ಇದೆ. ಒಂದು ಎಕ್ಸಾಂಪಲ್, ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಟ್ರಯಲ್ ಮಾಡಿದ್ವಿ ನಾವು, ಈಗ ಫ್ಲುಕ್ಸಾಮೆಟಾಮೈಡ್ ಅಂತ ಒಂದು ಕೆಮಿಕಲ್ ಬಂದಿದೆ, ಅದು ಬಹಳಷ್ಟು ಏನು ರಸ ಇರ್ತಕ್ಕಂಥ ಕೀಟಕ್ಕೆ ಮತ್ತೆ ಎಲೆ ತಿಂತಕ್ಕಂಥ ಕೀಟಕ್ಕೆ ಕಾಯಿ ತಿಂತಕ್ಕಂಥ ಕೀಟಕ್ಕೆ ಎಲ್ಲ ಒಂದೇ ರಮಬಣದಂಗೆ, ಅದೇ ಥರ ಡೆಲಿಗೇಟ್ ಅಂದರೆ ಸ್ಪಿನಿಟರಮ್ ಅಂತ ಕರಿತೀವಿ. ಈ ಥರ ಅಗ್ದಿ ಸೆಲೆಕ್ಟಿವ್ ಇನ್ಸೆಕ್ಟಿಸೈಡ್ಸ್ ತುಂಬ ಬರ್ತಾ ಇದೆ ಸರ್. ಬಟ್ ಅಫ್ಕೋರ್ಸ್ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಸ್ವಲ್ಪ ರೇಟನ್ನು ಜಾಸ್ತಿ ಇರುತ್ತೆ. ಯಾಕೆ ಹೇಳಿದೆ ಅಂತಂದರೆ ಅದನ್ನು ನೋಡಿಕೊಂಡು ಅದರ ಪ್ರಮಾಣ ತಿಳ್ಕೊಂಡು ಮಾಡ್ಬೇಕು. ಯಾಕಂದರೆ ನಾನು ಮತ್ತೆ ಯಥಾರಾಜ ಅಂತ ತಿಳ್ಕೊಂಡು ನಾವು ಜಾಸ್ತಿ ಪ್ರಮಾಣದಲ್ಲಿ ನೋಡಿದ್ರೆ ಖರ್ಚು ನಮ್ಮ ರೈತನಿಗೆ ಖರ್ಚು ಜಾಸ್ತಿ ಆಗುತ್ತೆ ಮತ್ತು ಬ್ಯಾಡ್ ಅದರಿಂದ ರಿವರ್ಸು ಆಗೋ ಸಾಧ್ಯತೆ ಇರುತ್ತೆ. ಅದನ್ನು ತಿಳ್ಕೊಬೇಕಾಗ್ತದೆ ನಮ್ಮ ರೈತರು. ನಾನು ಇಷ್ಟೇ ಸರ್ ಹೇಳೋದು, ರೈತರು ಇವತ್ತಿನವರೆಗೂ ಸಹಿತ ಬಹಳಷ್ಟು ಜನ ತಿಳಿದು ಮಾಡಲ್ಲ ಸರ್. ಕೀಟಗಳ ಮಟ್ಟವನ್ನು ತಿಳಿದು ಮಾಡಿದ್ದೇ ಆದರೆ ನಿಜವಾಗ್ಲೂ 40-50% ಕೀಟನಾಶಕಕ್ಕೆ ನಾವು ಖರ್ಚು ಮಾಡ್ತೀವಲ್ಲ ಅದನ್ನು ಉಳಿಸ್ಬೋದು ಸರ್. ನಿಜವಾಗ್ಲೂ ನಾನು ಹೋದ ಕಡೆಯೆಲ್ಲ ಎಲ್ಲ ರೈತರಿಗೆ ರಿಕ್ವೆಸ್ಟ್ ಮಾಡಿ ಮನವಿ ಮಾಡಿ ಹೇಳ್ತೀನಿ ನಾನು, ಏನಪ್ಪ 10 ಸ್ಪ್ರೇ ಮಾಡೋರು ನೀವು 4 ಸ್ಪ್ರೇ ಮಾಡಿದ್ರೆ 4,000 ರೂಪಾಯಿ ಉಳಿತದಲ್ಲ, ಮಾಡಲಿಕ್ಕೆ ಇದೆಯಲ್ಲ, ಯಾಕೆ ತಿಳ್ಕೊಂಡು ಮಾಡಬಾರ್ದು ಅಂತ ಹೇಳ್ತೀನಿ ಸರ್. ಇನ್ನು ಕೊನೆಯದಾಗಿ ಬತ್ತೇಕ ನಾವು ಹೊಸ ತಂತ್ರಜ್ಞಾನ ಕೀಟ ಹತೋಟಿ ಅಲ್ಲ ಅಂತಂದ್ರೆ ಈ ಟ್ರಾನ್ಸ್ಜೆನಿಕ್ ಅಂತ ಕರೀತಾರೆ ಸರ್, ಕುಲಾಂತರಿ ಬಿಟಿ ಬಂತಲ್ಲ ಸರ್. ಸರ್ ಒಂದೇ ಬಿಟಿ ಹತ್ತಿ ನಮ್ಮ ಭಾಗದಲ್ಲಿ ಹೇಳೋಣ ಸರ್, ನಾವು 80-90 ಎಷ್ಟು ಕೀಟನಾಶಕ ಹೊಡಿತಾ ಇದ್ವಿ ತುಂಗಭದ್ರದಲ್ಲಿ, ಹೆಲಿಕಾಪ್ಟರ್ ಮುಖಾಂತರ ಹೊಡೆದದ್ದು ಮೊದಲೆಲ್ಲ, ಪೆಟ್ರೋಲ್ ಪಂಪ್ನೇ ವಾಸನೆ ಬರ್ತಿತ್ತು, ಶಬ್ದನು ಬರ್ತಿತ್ತು, ಅವೆಲ್ಲ ಹೋದು. ಬಿಟಿ ಒಂದೇ ತಂತ್ರಜ್ಞಾನ ಎಲ್ಲ ತೆಗೆದುಹಾಕಿತು. ಆದ್ರೆ ಯಾವುದೇ ತಂತ್ರಜ್ಞಾನ ಶಾಶ್ವತ ಅಲ್ಲ. ಶಾಶ್ವತ ಅಲ್ಲ, ತಂತ್ರಜ್ಞಾನವನ್ನ ತಿಳಿದುಕೊಂಡು ಮಾಡಬೇಕಾಗಿತ್ತು. ಅದನ್ನು ವ್ಯತಿರಿಕ್ತವಾಗಿ ಬಳಸಿದ್ರೆ ಮತ್ತೀಗ ಪಿಂಕ್ ಬೌಲರ್ ಬಂದದ್ದು ನಮ್ಮ ಒಂದು ತಪ್ಪಿನಿಂದ ಅಂತ ಹೇಳ್ಬೋದು. ಹೌದು, ಭಾರತ ಸರ್ಕಾರ 2002 ಬಿಡುಗಡೆ ಮಾಡೋ ಕಾಲಕ್ಕೆ ನಾನ್ ಬಿಟಿ ಸೀಡ್ಸ್ ಯೂಸ್ ಮಾಡೋಣ ಅಂತ ಹೇಳಿ ಹೇಳ್ತು, ಶಿಫಾರಸಿದೆ, ಅದು ಸರಿಯಾಗಿ ಮಾಡಲಿಲ್ಲ. ನಾವು ಯಾವ ರೈತನು ಮಾಡಲಿಲ್ಲ, ಹಿಂಗಾಗಿ ಈಗ ಪಿಂಕ್ ಬೌಲರ್ ವ್ಯತಿರಿಕ್ತವಾಗಿ ನಿಂತಿದೆ ಅಂತಂದ್ರೆ ಅದೇ ಕಾರಣ ಸರ್. ಹಿಂಗಾಗಿ ಯಾವ ರೈತನು ಸ್ವಲ್ಪ ತಿಳ್ಕೊಂಡು ಮಾಡ್ತಾ ಇಲ್ಲ, ಮಾಡಿದ್ರೆ ನಮಗುಳಿತದೆ, ರೈತನಿಗುಳಿತದೆ. ಅದಕ್ಕಾಗಿ ತಂತ್ರಜ್ಞಾನವನ್ನು ತಿಳ್ಕೊಂಡು ಅಳವಡಿಸಿಕೊಂಡ್ರೆ ಬಹಳ ಒಳ್ಳೇದು. ಒಂದು ವಿಚಾರ, ಇನ್ನೊಂದಂದ್ರೆ ಮುಖ್ಯವಾಗಿ ಕೀಟಗಳು ಎಲೆ ತಿಂತಕ್ಕಂತ ಕೀಟ, ರಸ ಹೀರ್ತಕ್ಕಂತ ಕೀಟಗಳು, ಹೌದು, ಎರಡೇ ಒಂದು ತರ ಕೀಟಗಳು ನಮ್ಮ ಬೆಳೆಯನ್ನ ನಾಶ ಮಾಡ್ತಿರ್ತವೆ. ಈ ಭಾಗದಲ್ಲಿ 42, 43, 44, 46 ಡಿಗ್ರಿ ಟೆಂಪರೇಚರ್ ಇರುತ್ತೆ ಸೂರ್ಯನ ಶಾಖ. ಇದನ್ನ ಏನಾದರೂ ಬಳಸಿಕೊಂಡು ಕೀಟ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ, ಆ ನಿಟ್ಟಿನಲ್ಲಿ ಏನಾದರೂ ನಡೆದಿದಾವ? ನಡೆದಿದೆ ಸರ್, ಸಂಶೋಧನೆ ನಡೆದಿದ್ದಿಲ್ಲ ಅಂತ ಹೇಳ್ತಿಲ್ಲ. ನಾವು ಈಗ ಕ್ಲೈಮೇಟ್ ಚೇಂಜ್ ಯಾವ ರೀತಿಯಾಗಿ ವ್ಯತಿರಿಕ್ತವಾಗಿ ಇದಾಗ್ತದೋ ಅನ್ನಂತೇಳಿ ಮಾಡ್ತಾ ಇದೀವಿ ಸರ್. ಸರ್ವೇ ಸಾಮಾನ್ಯ, ಬಿಸಿಲಿನ ತಾಪಮಾನ ಜಾಸ್ತಿ ಆದಾಗ ಕೀಟಗಳು ಸಾಯ್ತಕ್ಕಂಥದ್ದು ಸಾಮಾನ್ಯ. ಬಟ್ ಎಲ್ಲಾ ಕೀಟನು ಸಾಯಲ್ಲ, ಕೆಲವೊಂದು ರಸ ಇರತಕ್ಕಂತ ಕೀಟ, ಈಗ ಫಾರ್ ಎಕ್ಸಾಂಪಲ್ ನುಶಿ ಮೈಟ್ ನಾರ್ಮಲಿ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಗ್ತದೆ ಸರ್, ಥ್ರಿಪ್ಸ್ ನುಶಿ ಜಾಸ್ತಿ ಆಗ್ತದೆ. ಯಾಕಂದ್ರೆ ಎಲ್ಲಾ ಕೀಟಕ್ಕೂ ಒಂದೇ ರಾಮಬಾಣ ಆಗಲ್ಲ, ಅದೇ ತರನಾಗಿ ಸೊ ಕೆಲವೊಂದು ಈಗ ವಾತಾವರಣ ವೈಪರೀತ್ಯದಿಂದ ಪ್ರತಿಕೂಲನೂ ಆಗ್ಬೋದು, ಸೊ ಅನುಕೂಲನೂ ಆಗ್ಬೋದು. ಈ ತರ ಆ ತರ ವೇರಿಯೇಷನ್ಸ್ ಇದೆ ಸರ್. ನಮ್ಮ ಸಂಶೋಧನೆ ಸಹಿತ ಪರಿಣಾಮ ವಾತಾವರಣ ವೈಪರೀತ್ಯ ಬೆಳೆಗಳ ಮೇಲೆ ಏನಾಗುತ್ತೆ, ಕೀಟಗಳ ಮೇಲೆ ಆಗುತ್ತೆ ಅನ್ನೋದನ್ನು ಸಹಿತ ನಾವು ಮಾಡಿದ್ದೀವಿ. ಒಂದು ಉದಾಹರಣೆ ಕೊಡಬೇಕಾದ್ರೆ, ನಾವು ವಾತಾವರಣ ವಿಪರೀತ ಏನಾಗ್ತಾ ಇದೆ, ಮುಂಬರೋ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಒಂದು ಪ್ರಿಡಿಕ್ಷನ್ ಇದೆ. ಬಿಟಿ ಕಾಟನ್ನಲ್ಲಿ ಎಂಡೋಟಾಕ್ಸಿನ್ ಏನು ವಿಷದ ಅಂಶ ಕಡಿಮೆ ಆಗುತ್ತೆ, ನಾವು ಅದನ್ನು ದೃಢಪಡಿಸಿದ್ದೀವಿ. ನಾವು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಬಿಟಿಯಲ್ಲಿ ಕಾಟನ್ನಲ್ಲಿ ವಿಷದ ಅಂಶ ಕಡಿಮೆ ಆದರೆ ಮತ್ತೆ ಬೋಲೋರ್ನ್ಸ್ ಜಾಸ್ತಿ ಆಗ್ತಾ ಇರ್ತಾವ, ಹಾಗೆ ಆಗ್ತದೆ. ಬಹುತೇಕ ಪಿಂಕ್ ಬೋಲೋರ್ನ್ ಜಾಸ್ತಿ ಆಗಲಿಕ್ಕೆ ಅದನ್ನು ಒಂದು ಕಾರಣ. ಅಂದ್ರೆ ಅದನ್ನ ಮತ್ತೆ ತಳಿಯನ್ನ ಹೊಳ್ಳಿ ಅಭಿವೃದ್ಧಿಪಡಿಸಬಹುದು ಹೊಸದಾಗಿ. ಹೌದು, ಈಗ ಮತ್ತೆ ಥರ್ಡ್ ಜನರೇಷನ್ ಬಿಟಿ ಅಂತ ಬರ್ತಾ ಇದೆ ಸರ್, ವೈಲ್ಡ್ ಸ್ಟ್ರೈಕ್ ಅಂತ ಒಂದು ಬರ್ತಾ ಇದೆ. ಓಕೆ, ಅಂದ್ರೆ ಇನ್ನೊಂದು ಜೀನ್ ಹಾಕ್ತಾರೆ ಸರ್, ಇನ್ನೊಂದು ಹಾಕ್ತಾರೆ. ಆ ಜೀನ್ ಹಾಕಿದಾಗ ಸರ್ವೇ ಸಾಮಾನ್ಯ, ಇನ್ನೊಂದು ಸ್ವಲ್ಪ ವರ್ಷಗಳು ತಡ್ಕೊಳ್ಳುತ್ತೆ, ನಂತರ ಮತ್ತೆ ರೆಜಿಸ್ಟರ್ ಪರಿಸರ ಬದಲಾವಣೆ ಆದಾಗೆ ಕೀಟಗಳು ಬದಲಾವಣೆ ಆಗ್ತಾ ಇರ್ತವೆ, ಅದಕ್ಕೆ ನಾವು ತಳಿಗಳನ್ನು ಬದಲಾವಣೆ ಮಾಡ್ತಾ ಹೋಗಬೇಕಾಗುತ್ತೆ. ಅದೇ ತರ ಈ ಗೋವಿನ ಜೋಳದಲ್ಲಿ ಅಥವಾ ನಮ್ಮ ಮೆಕ್ಕೆಜೋಳದಲ್ಲಿ ಸ್ಮಾರ್ಟ್ ಟ್ಯಾಕ್ಸ್ ಅಂತ ಹೇಳಿ ಒಂದು ಹೈಬ್ರಿಡ್ ಇದೆ ಸರ್, ಅದರಾಗ ಕೀಟ ನಿರೋಧಕ ತಳಿಗಳನ್ನು ತರಬೇಕು ಎಲ್ಲ ಬೆಳೆಗಳಲ್ಲಿ. 6 ಜೀನ್ಸ್ ಹಾಕಿದ್ದಾರೆ ಸರ್ ಅದ್ರಾಗ, 3 ಕೀಟಕ್ಕೆ 3 ರೋಗಕ್ಕೆ ಅಂತೇಳಿ ಹಾಕಿದ್ದಾರೆ. ಈವನ್ ಹರ್ಬಿಸೈಡ್ಸ್ ಅಂದ್ರೆ ಕಳೆನಾಶಕ ಹೊಡೆದ್ರು ಸಹಿತ ಬೆಳೆಗೇನಾಗಲ್ಲ, ಕಳೆನಾಶಕ. ಈಗ ನಮ್ಮಲ್ಲಿ ರೆಡಿ ರೌಂಡ್ ಅಪ್ ಫ್ಲೆಕ್ಸ್ ಅಂತೇಳಿ ಕಾಟನ್ ಮಾಡ್ತಾ ಇದಾರೆ ರೈತರೆಲ್ಲ, ಯೂಸ್ ಮಾಡ್ತಾ ಇದಾರೆ, ಈಗ ಟ್ರಯಲ್ ಮಾಡಿದ್ರು. ಈಗ ಕರಿಕೆ ಬಂದಲ್ಲಿ ನಾವು ಏನಾದ್ರೂ ಗ್ಲೈಫೋಸೇಟ್ ಹೊಡೆದ್ರೆ ಆ ಒಂದು ಬೆಳೆಗೆ ಕಾಟನ್ಗೆ ಏನಾಗಲ್ಲ ಸರ್. ಅಂದ್ರೆ ಜೈವಿಕ ತಂತ್ರಜ್ಞಾನದಿಂದ ಈ ಒಂದು ಟ್ರಾನ್ಸ್ಜೆನಿಕ್ ತಳಿಗಳನ್ನ, ಕುಲಾಂತರ ತಳಿಗಳಂತ ಏನ್ ಹೇಳ್ತೀವಲ್ಲ, ಅವುಗಳನ್ನು ಸಹಿತ ತಂದ್ರೆ ತಪ್ಪೇನಿಲ್ಲ ಸರ್. ನಮಗೆ ಇಟ್ ಇಸ್ ಎ ನೋಷನ್ ಅಷ್ಟೇ ಸರ್. ಇಲ್ಲಿ ಪರದೇಶದಲ್ಲಿ, ಬಾಂಗ್ಲಾದೇಶದಲ್ಲಿ ಬಿಟಿ ಮೇಜು ಬದನೆಕಾಯಿ ಎಷ್ಟು ವರ್ಷದಿಂದ ಬಿಡುಗಡೆ ಬಂದ್ಬಿಟ್ಟಿದೆ ಸರ್, ಈಗ ಆಲ್ಮೋಸ್ಟ್ ದಶಮಾನ ತೀರ್ಥ ಇದು ಆಯ್ತು, 10 ವರ್ಷ ಆಯ್ತು ಮೇಲೆ ಆಯ್ತು ತಿಂತಾ ಇದಾರೆ. ಅಲ್ಲ ಬಂದು ತಳಿಗಳು ಬಂದ್ಮೇಲೆ 4-5 ವರ್ಷ ಇರ್ತಾವೆ, ಮತ್ತೆ ಹೊಸದ್ ಬರ್ತವೆ, ಹೊಸ ತಂತ್ರಜ್ಞಾನ ಬರ್ತಿರ್ತಾವೆ, ಅದ್ರ ಬಗ್ಗೆ ಬಂದದ್ದನ್ನ ನಾವು ಸೀದಾ ಅದನ್ನ ಎಕ್ಸೆಪ್ಟ್ ಮಾಡತಕ್ಕಂತ ಒಂದು ಭಾವನೆ ಇರಬೇಕು. ನನ್ನ ಕಳಕಳಿ ಇಷ್ಟೇ ಸರ್, ವಿಷ ಕಡಿಮೆ ಇರತಕ್ಕಂತ ಅಥವಾ ವಿಷ ರಹಿತ, ವಿಷ ಸಹಿತ ತಿನ್ನೋದಕ್ಕಿಂತ ವಿಷರಹಿತವಾದಂತದ್ದು ಪದಾರ್ಥಗಳನ್ನ ನಾವು ಹುಡುಕೋದು ಒಳ್ಳೇದು. ಆ ನಿಟ್ಟಿನಲ್ಲಿ ಈ ನಮ್ಮ ಟ್ರಾನ್ಸ್ಜೆನಿಕ್ ಒಳ್ಳೆ ಇದಿದೆ, ಅದನ್ನು ಮಾಡ್ಬೋದು. ಇನ್ನು ಒಂದು ಹೊಸ ತಂತ್ರಜ್ಞಾನ ನಮ್ಮ ಕೀಟ ಹತೋಟಿಯಲ್ಲಿ ಅಂತಂದ್ರೆ, ಈಗ ನಾವೇನು ಟ್ರಾನ್ಸ್ಜೆನಿಕ್ ಅಂತ ಹೇಳಿದಲ್ಲ, ಕುಲಾಂತರ ತಳಿ ಬೇರೆ ಜೀನ್ಸ್ ಅನ್ನ ತಗೊಂಡು ಇದ್ರಾಗ ಹಾಕ್ತಾರೆ, ಬೆಳೆಗಳಲ್ಲಿ ಹಾಕ್ತಾರೆ, ಅದೇ ತರದಲ್ಲಿ ಕೀಟಗಳನ್ನೇ ಸಹಿತ ಟ್ರಾನ್ಸ್ಜೆನಿಕ್ ಮಾಡ್ಲಿಕ್ಕೆ. ಈಗ ಮಸ್ಕಿಟೋಸ್ ಬರ್ತಾ ಇದೆ, ಮಸ್ಕಿಟೋಸ್ ಈಗ ತುಂಬಾ ಕಾಯಿಲೆ ಹರಡ್ತದ ಅಂತ ತಿಳ್ಕೊಂಡು ಅದನ್ನೊಂದು ಟ್ರಾನ್ಸ್ಜೆನಿಕ್ ಮಸ್ಕಿಟೋ ಅಂತ ತಂದಿದ್ದಾರೆ. ಸೊ ಅದನ್ನ ಅದು ಇನ್ನೊಂದು ಹೆಣ್ಣಿನ ಜೊತೆಗೆ ಹೋಗಿ ಸಂಪರ್ಕ ಮಾಡಿದಾಗ ಅದೇ ಹೆಣ್ಣು ಸತ್ತೋಗ್ತದೆ. ಆ ರೀತಿಯಾಗಿ ಬರ್ತಾ ಇದೆ ಸರ್, ಟೆಕ್ನಾಲಜಿ ಬರುತ್ತೆ ಬರುತ್ತೆ, ಮುಂದಿನ ದಿನಗಳಲ್ಲಿ ಬರುತ್ತೆ, ಸಂಶೋಧನೆ ಹಂತದಲ್ಲಿ ಇದಾವೆ, ಮುಂದಿನ ಹಂತದಲ್ಲಿ ಬರುತ್ತೆ ಸರ್. ಸೊ ಈ ರೀತಿಯಾಗಿ ಇನ್ನು ಉಗ್ರಾಣದಲ್ಲಿ ಬಂದಾಗ ಸೆನ್ಸಾರ್ಸ್ ಯೂಸ್ ಮಾಡ್ತಾರೆ ಸರ್, ಯಾಕಂದ್ರೆ ಉಗ್ರಾಣದಲ್ಲಿ ಹುಳ ಬಿದ್ದವೋ ಏನೋ ಗೊತ್ತಾಗಲ್ಲ ಸರ್. ಸೆನ್ಸಾರ್ಸ್ ಅಂದ ತಕ್ಷಣ ಈಗ ಆಡಿಟರಿ ಸೆನ್ಸಾರ್ಸ್, ಯಾಕಂದ್ರೆ ಕೀಟ ಮಾಡ್ತಕ್ಕಂತ ಒಂದು ಈಗ ಇಲಿ ಹೆಗ್ಣ ಮಾಡ್ತಕ್ಕಂತ ಸೌಂಡು ಡಿಟೆಕ್ಟ್ ಮಾಡ್ತಾವ ಸರ್, ಬಯೋಕಾಸ್ಟಿಕ್ ಅಂತೇಳಿ ಡಿಟೆಕ್ಟ್ ಮಾಡ್ತದೆ. ಡಿಟೆಕ್ಟ್ ಮಾಡಿದ ತಕ್ಷಣ ಎಲ್ಲಿದೆ ಅಂತ ತಿಳ್ಕೊಂಡು ಅದನ್ನ ಶೂಟ್ ಮಾಡ್ತಕ್ಕಂತ ಒಂದು ಪದ್ಧತಿನೂ ಸಹಿತ ಪ್ರಯೋಗದಲ್ಲಿದೆ. ಒಂದು ಕಾಫಿಯಲ್ಲಿ ನಾವೊಂದು ಸ್ಟೆಂಬೋರರ್ ಬಗ್ಗೆ ನಮ್ಮಲ್ಲಿ ಪ್ರಯೋಗ ನಡೆದಿದೆ ಸರ್. ಈಗ ಕಾಫಿ ಸ್ಟೆಂಬೋರರ್ ಕಾಂಡ ಕೊರಕ, ಅದು ಕೊರಿಬೇಕಾದಾಗ ಕರ್ ಕರ್ ಕರ್ ಅಂತ ಸೌಂಡ್ ಮಾಡ್ತದೆ. ಆ ಸೌಂಡನ್ನ ಹಿಡಿದು ಇನ್ಸ್ಟ್ರೂಮೆಂಟ್ ಅದೆಲ್ಲಿ ಸೌಂಡ್ ಬರುತ್ತೆ ಅಂತ ಗುರುತು ಮಾಡಿಕೊಂಡಾಗ ರೇಸ್ ಬಿಡುತ್ತೆ ಸರ್, ಅದು ಒಳಗಡೆನೆ ಸಾಯೋಂಗೆ ಬರ್ತಾ ಇದೆ. ಬಟ್ ಇದು ಎಲ್ಲಾ ಬೆಳೆಗೆ ಅನ್ವಯ ಆಗಲ್ಲ, ಎಲ್ಲಂದ್ರೆ ಕೆಲವೊಂದು ಕೀಟಗಳು ಸೌಂಡ್ ಅನ್ನ ಮಾಡ್ತಿರ್ತವೆ ಎಲ್ಲಾ ಬೆಳೆಗಳಲ್ಲಿ ಮಾಡ್ತಿರ್ತವೆ ಕೀಟಗಳು. ಸೆನ್ಸಾರ್ ಉಪಯೋಗ ಮಾಡಿ ಕಂಡುಹಿಡಿಬಹುದು ಯಾವ ಕೀಟ ನೀವು ಎಲ್ಲಿದೆ ಎಷ್ಟು ಮಟ್ಟಿಗೆ ಅನ್ನತಕ್ಕಂತ ಒಂದು ಇದನ್ನು ಕಂಡುಹಿಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದು ಇದೆ, ಈವನ್ ಟೆಂಪರೇಚರ್ ಮತ್ತೆ ಈಗ RH ಅಂತ ಕರಿತೀವಿ ಅದನ್ನು ಚೇಂಜ್ ಆಗ ಸಹಿತ ಅದನ್ನು ತಿಳ್ಕೊಳ್ತಕ್ಕಂತ ಸೆನ್ಸಾರ್ಸ್ ಉಗ್ರಾಣದಲ್ಲಿ ಇದಾವೆ, ಅದರ ಪ್ರಕಾರ ಸಹಿತ ಹತೋಟಿ ಮಾಡ್ಲಿಕ್ಕಿದೆ. ಇನ್ನು ಈಗ ನಮಗೆ ನಾರ್ಮಲಿ ಬಾಳೆ ಬೆಳೆದಿವಿ ಅಥವಾ ಬೇರೆ ಏನು ಪೇರ್ಲ ಬೆಳೆದಿವಿ ಅಂತ ಇಟ್ಕೊಳ್ಳೋಣ ಸರ್, ಪಕ್ಷಿಗಳ ಕಾಟ, ದನಗಳ ಕಾಟ, ಆನೆಗಳ ಕಾಟ ಇವಿರ್ತವೆ. ಆ ಬಯೋ ಅಕೌಸ್ಟಿಕ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ ಸರ್, ಈಗ ಆನೆ ಬಂತ, ಆನೆದು ಸೌಂಡ್ ರೆಕಾರ್ಡ್ ಮಾಡಿ ಅದಕ್ಕೆ ಕೇಳಿಸಿದ್ರೆ ಅದಕ್ಕೆ ಹೆದರಿಕೆ ಆಗ್ತದ, ಬಯೋ ಅಕೌಸ್ಟಿಕ್ ಅಂತ ಕರೀತಾರೆ, ಇಟ್ಸ್ ಎ ಕಾಲ್ಡ್ ಮಿಮಿಕಿಂಗ್. ಸೊ ಪಕ್ಷಿಗಳದ್ದು ಧ್ವನಿಯನ್ನ ರೆಕಾರ್ಡ್ ಮಾಡಿ ಪಕ್ಷಿಗಳಿಗೆ ಪ್ಲೇ ಮಾಡಿದಾಗ ಅದು ಸ್ಕೇರ್ ಆಗುತ್ತೆ ಸರ್, ಅಂದ್ರೆ ಹೆದರ್ತವೆ ಮತ್ತು ವಾಪಸ್ ಹೋಗ್ತವೆ ಹೋಗ್ತವೆ. ಸೊ ಈ ತರ ತಂತ್ರಜ್ಞಾನ ಇದೆ ಸರ್, ಇಲ್ಲಂತ ಹೇಳಂಗಿಲ್ಲ. ಬಟ್ ನಮ್ಮ ಮಟ್ಟಕ್ಕೆ ನಮ್ಮ ಭಾರತದಲ್ಲಿ ಆಯ್ತು ಅಥವಾ ನಮ್ಮ ಲೋಕಲ್ ಇಲ್ಲಿ ಅಳವಡಿಸ್ಕೊಂಡು ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅದಕ್ಕೆ ನಮ್ಮ ರೈತರು ಸ್ವಲ್ಪ ಈ ಒಂದು ಹೊಸ ತಂತ್ರಜ್ಞಾನ ತಿಳ್ಕೊಳ್ಳತಕ್ಕಂತ ಆಸಕ್ತಿ ಬರಬೇಕು, ಆಸಕ್ತಿ ಬೇಕು, ಬಳಸಿ ಅದನ್ನ ತಿಳ್ಕೊಂಡು ಬಳಸತಕ್ಕಂತ ಮನೋಧೈರ್ಯ ಮಾಡ್ಕೋಬೇಕಾಗಿದೆ. ಹೌದು ಸರ್, ಹೌದು ಸರ್, ಒಳ್ಳೆಯದು. ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರು ಇದುವರೆಗೆ ತಾವು ಹೇಳಿದಂಗೆ ಕೆಲವೊಂದು ವಿಚಾರಗಳನ್ನ ಹೇಳಿದ್ರಿ, ಮುಂದಿನ ದಿನಗಳಲ್ಲಿ ಒಳ್ಳೆ ಅವಕಾಶಗಳಿದ್ದಾವೆ ಕೀಟ ನಿರ್ವಹಣೆ ಮಾಡಲಿಕ್ಕೆ, ಹೊಸ ಹೊಸ ತಂತ್ರಜ್ಞಾನಗಳು ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕಾಗಿದೆ. ಯಾವುದೇ ಒಂದು ತಂತ್ರಜ್ಞಾನ ಬಂದಾಗ ಅದನ್ನ ಸರಿಯಾಗಿ ತಿಳ್ಕೊಂಡು ರೈತರು ಅಳವಡಿಸಿಕೊಂಡಿದೆ ಅದರ ಒಂದು ಸದುಪಯೋಗ ಆಗಲಿಕ್ಕೆ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಕೀಟ ವಿಜ್ಞಾನಿಗಳು ನೀವು ಹೇಳಿದಂಗೆ ಪರಿಸರಕ್ಕೆ ಪೂರಕವಾದಂಥ, ಪರಿಸರ ಸ್ನೇಹಿಯಾದಂಥ ಕೀಟನಾಶಕಗಳು ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಕೀಟ ನಿರ್ವಹಣೆಯನ್ನು ಮಾಡುವತ್ತ ಮುಂದಾದರೆ ಖಂಡಿತ ಯಶಸ್ವಿಯಾಗಿ ನಾವು ವಿಷರಹಿತ ಒಂದು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೀಟ ನಿರ್ವಹಣೆಯಲ್ಲಿ ಇತ್ತೀಚೆಗೆ ಬಿಡುಗಡೆಗೊಂಡಿರುವ ಹೊಸ ತಾಂತ್ರಿಕತೆಗಳ ಕುರಿತು ಕೀಟ ತಜ್ಞರ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬೌಲತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೆಯೇ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಕಟಾವು ಮಾಡಿದ ಉತ್ಪನ್ನಗಳನ್ನು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಈಗಾಗಲೇ ಕಟಾವು ಮಾಡಿದ ಧಾನ್ಯಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳ ತೇವಾಂಶ 11-12%, ದ್ವಿದಳ ಧಾನ್ಯಗಳ ತೇವಾಂಶ 9%, ಎಣ್ಣೆಕಾಳುಗಳ ತೇವಾಂಶ 8%, ಮತ್ತು ತರಕಾರಿ ಬೀಜಗಳು 5-6%. ಇದರಿಂದ

ಇನ್ನು ರೈತ ಬಾಂಧವರಿಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನ, ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಕೇಳಿದ್ರಲ್ಲ ರೈತ ಬಾಂಧವರು, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನ. ಮತ್ತೆ ನಾಳೆ ಭೇಟಿಯಾಗನಲ್ಲ, ನಮಸ್ಕಾರ. ಆಂಟಿ, ಎಬಿಎಆರ್ ಕೆ ಕಾರ್ಡ್ ಇದ್ರೆ ಸರ್ಕಾರದಿಂದ ಉಚಿತವಾಗಿ ಚಿಕಿತ್ಸೆ ಸಿಗುತ್ತಂತೆ, ಎಲ್ ಮಾಡಿಸ್ಬೇಕು ಕಾರ್ಡ್? ಹೌದು ಪುಟ್ಟಿ, ಜಿಲ್ಲಾಸ್ಪತ್ರೆ ಸೇರಿದಂತೆ ಒಟ್ಟು 843 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬ್ಯಾಂಗ್ಳೂರ್ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರ, ಸೇವಾ ಸಿಂಧು ಮತ್ತಿತರೆ ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಎಬಿಎಆರ್ ಕೆ ಕಾರ್ಡ್ ಮಾಡಿಸಬಹುದು. ಯಾವಾಗ ಬೇಕಾದ್ರೂ ಮಾಡಿಸಬಹುದಾ? ಹಾ, ಸಾಮಾನ್ಯವಾಗಿ ಕಚೇರಿ ಸಮಯದಲ್ಲಿ, ವೈದ್ಯಕೀಯ ತುರ್ತು ಸಂದರ್ಭದಲ್ಲಿ, ಎಲ್ಲಾ ವೇಳೆಯಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಬಿಎಆರ್ ಕೆ ಕಾರ್ಡ್ ಮಾಡಿಸಬಹುದು. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ, ಕುಂಟೆ, ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೊಣ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪೋ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ, ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರ ಈ ರೀತಿ ಇದೆ. ಮಾನವಿ ಮಾರುಕಟ್ಟೆಯ ದರ, ಹತ್ತಿ ಸೋಯೋದರ್ ಪ್ರತಿ ಕ್ವಿಂಟಲ್ಗೆ 8,200 to 8,400 ರೂಪಾಯಿಗಳು. ಭತ್ತ, ಹೊಸ ಸೋನಮಸರಿ 1,200 to 1,868 ರೂಪಾಯಿಗಳು. ಭತ್ತ, ಹಳೆ ಸೋನಮಸರಿ 2,071 to 2,857 ರೂಪಾಯಿಗಳು. ಅದೇ ರೀತಿ ರಾಯಚೂರು ಮಾರುಕಟ್ಟೆಯ ದರ ಈ ರೀತಿ ಇದೆ. ನೆಲಗಡಲೆ, ಶೇಂಗಾ, ಗುಂಗ್ರಿ 4,169 to 7,240 ರೂಪಾಯಿಗಳು. ಈರುಳ್ಳಿ 600 ರೂಪಾಯಿಗಳಿಂದ 2,400 ರೂಪಾಯಿಗಳು. ಭತ್ತ, ರಾಜಹಂಸ 1,326 to 1,489 ರೂಪಾಯಿಗಳು. ಭತ್ತ, ಸೋನಮಸರಿ 1,289 to 2,451 ರೂಪಾಯಿಗಳು. ಇನ್ನು ಸೂರ್ಯಕಾಂತಿ, ಸೂರ್ಯಪಾನ 5,079 ರೂಪಾಯಿಗಳು. ಇನ್ನು ತೊಗರಿ, ಕೆಂಪು ತೊಗರಿ 4,009 ರೂಪಾಯಿಗಳಿಂದ 6,201 ರೂಪಾಯಿಗಳು. ಬಿಳಿ ತೊಗರಿ 5,376 to 5,452 ರೂಪಾಯಿಗಳು. ಅದೇ ರೀತಿ ಲಿಂಗಸೂರು ಮಾರುಕಟ್ಟೆಯ ಪೇಟೆ ಧಾರಣೆ ಈ ರೀತಿ ಇದೆ. ಸಜ್ಜೆ ಪ್ರತಿ ಕ್ವಿಂಟಲ್ಗೆ 1,680 to 2,000 ರೂಪಾಯಿಗಳು. ಭತ್ತ 2,230 ರೂಪಾಯಿಗಳು. ಸೂರ್ಯಕಾಂತಿ 6,060 ರೂಪಾಯಿಂದ 6,080 ರೂಪಾಯಿಗಳು. ತೊಗರಿ 4,700 to 5,300 ರೂಪಾಯಿಗಳು. ಇದುವರೆಗೆ ಪೇಟೆ ಧಾರಣೆ ಕೇಳಿದಿರಿ. ಈಗ ಕೇಳಿ ಗೌರಮ್ಮ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಅಚ್ಚ ಬೆಲ್ಲದ ಅಚ್ಚ ಮೇಲೆ ಎರಡ ಚಿಗಳೆ ಅಚ್ಚ ನೆನಗನೇದೋ ತಂದರೆಯ ಶರಣ ಬಸವೇಶ ನೆನಗನೇದೋ ತಂದರೆಯ ಶರಣ ಬಸವೇಶ ನೆನಗನೇದ ತಂದರೆಯ ಶರಣ ಬಸವೇಶ ನೆನಗನೇದ ತಂದರೆಯ ಚಂಡವೋ ಚಳಕೆ ಶರಣ ಬಸವೇಶ ಬೆತ್ತ ಮಲ್ಲಿಗೆ ತಂದರೆಳೆಯ ಶರಣ ಬಸವೇಶ ಬೆತ್ತ ಮಲ್ಲಿಗೆ ತಂದರೆ